Era, era, cha-ra-ra-ra, oh, era. ಸೋದರು ಹೇಳು ಬಂದರು ನಿನ್ನದೇ ಅಮಲು ವಿರಾಮ ನೀಡುತ್ತಿಲ್ಲ ಯಾರಿಗೆ ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ತೋರಿಗೆ ಚಿಂತೆ ತೋರಿಗಾರಿಗೆ ನಿನ್ನ ನೋಡಿಗೆ ಈಗ ನಿನ್ನೆರಡುವಂತಿರಬೇಕು ಕೈಯದರಿಗೆ ಬೇಗ ನಿನ್ನೆಂಗುರು ಸಿಗಬೇಕು ಹೃದಯದ ಬಯಡವಿದು ಸಾಕು ಹೃದಯಕ್ಕೆ ಒಣ ಚಂದ ಹೀಗೆ ಮೂಡಿತು ಹೀಗೆ ಮಾಡಿತು ಹಚ್ಚು ಪ್ರೀತಿ ನನ್ನಲ್ಲಿ ನಾನೇ ಮಾತು ಮಾತು ನಿನ್ನ ಸಳತದು ಜೀವ ಹಿಂದಿರಲು ನಿನ್ನಿಂದ ತುಂಬ ಕಷ್ಟ ದೂರ ಎಲ್ಲ ನಾಯಿಂದಿಗೂ ಇನ್ನು ಮುಂದೆ ಈ ಬಾಳಲಿ ತುಂಬ ಮುದ್ದು ಮಾಡು ಒಂದು ಜೀವ ಈಗ ಸ್ವಂತ ತಲುಪಿ ಬಿಟ್ಟಿ ನಾನು ನಾಯಿಲಿ ತೇಲುವಂತ ಇದು ಬಹುಜನು ಹೋಗಲು ನನ್ನ ಹೃದಯವಿದು ನಿನ್ನದಿ ಎಲ್ಲ ಸಂಶಯ ನಾನು ನಿನಗೀ